ശ്രീമതേ അനന്തരങ്കാരി മഹാദേശികായ നമഃ, ശ്രീമതേ ശ്രീനിവാസ ഗോപാല മഹാദേശികായ നമഃ, ശ്രീമതേ രഘുവീര മഹാദേശികായ നമഃ, ശ്രീമതേ ഗോപാലദേശിക മഹാദേശികായ നമഃ, ശ്രീമതേ നിഗമശ്രീനിവാസ മഹാദേശികായ നമഃ, ശ്രീമതേ നിഗമാന്ത മഹാദേശികായ നമഃ, ഭഗവതേ ഭാഷ്യകാരായ മഹാദേശികായ നമഃ, ശ്രീരംഗദിവ്യ ദമ്പതിഭ്യാം നമഃ. അനേക ജന്മകളെത്തി ಸುತ್ತಿ ಸುತ್ತಿ ವಿಶ್ರಾಂತಿ ಸಿಗದೆ ವಿಪರೀತ ವಾಸನಾ ರುಚಿಗಳಿಂದ ಕಲುಷಿತನಾಗಿ ಚೇತನನು ಪ್ರಕೃತಿ ಎಂಬ ಮರುಭೂಮಿಯಲ್ಲಿ ಸ್ವಾಭಾವಿಕವಾದ ತನ್ನ ಧರ್ಮಭೂತ ಜ್ಞಾನದ ಸಂಕೋಚವನ್ನು ಪಡೆದು ತತ್ವ ವಿಷಯಗಳಲ್ಲಿ ಯಥಾವತ್ತಾದ ಜ್ಞಾನ ಪ್ರಸರಣವಿಲ್ಲದವನಾಗಿದ್ದಾನೆ. ಹೀಗಿರುವ ಚೇತನನಿಗೆ ಅವನು ಉಜ್ಜೀವಿಸಬೇಕೆಂಬ ದಯೆಯಿಂದಲೂ ಖ್ಯಾತಿಲಾಭ ಪೂಜಾ ನಿರಪೇಕ್ಷವಾಗಿಯೂ ಜ್ಞಾನೋಪದೇಶವನ್ನು ಮಾಡುವ ಆಚಾರ್ಯರ ಅನುಗ್ರಹವು ಅತ್ಯಂತ ಅವಶ್ಯಕವಾಗಿದೆ. ಶ್ರೇಯಃಪತಿಯು ಪರಮಕಾರಣಿಕನು ಅವಾಪ್ತ ಸಮಸ್ತ ಕಾಮನೂ ಆದ ಸರ್ವೇಶ್ವರನು ಸಂಸಾರದಲ್ಲಿ ಮುಳುಗಿ ತೇಲುತ್ತಿರುವ ಜೀವರಾಶಿಗಳಿಗೆ ಶಾಸ್ತ್ರವೆಂಬ ಕೈದೀಪವನ್ನು ನೀಡಿ ಪರಮಕರುಣೆಯಿಂದ ಅವರನ್ನು ಉದ್ಧರಿಸಲು ವೇದ ಇತಿಹಾಸಗಳನ್ನು ತಾನೇ ಸಾಕ್ಷಾತ್ತಾಗಿ ಬ್ರಹ್ಮದೇವನಿಗೆ ಉಪದೇಶಿಸಿ ಅವನಿಂದ ಅವನ ಪುತ್ರರಾದ ಸನತ್ಕುಮಾರರಿಗೂ ಅವರಿಂದ ಮುಂದಕ್ಕೆ ನಾರದ ವಾಲ್ಮೀಕಿ ಪರಾಶರ ಶುಕಶೌನಾದಿಗಳಿಗೆ ಉಪದೇಶಿಸಿ ತನ್ಮೂಲಕ ಗ್ರಂಥರೂಪವಾಗಿಯೂ ಸಾಕ್ಷಾತ್ತಾಗಿಯೂ ಪ್ರಪಂಚಕ್ಕೆ ಉಪದೇಶಿಸಿದ ಪರಮಾತ್ಮನೇ ಪ್ರಥಮಾಚಾರ್ಯನಾಗಿದ್ದಾನೆ. ಭಗವಂತನು ಎರಡು ವಿಧದಲ್ಲಿ ನಮಗೆ ಉಪಕರಿಸಲು ತಿಳಿಯುತ್ತದೆ. ಹಂಸ ಮತ್ಸ್ಯ ಹಯಗ್ರೀವ ನರನಾರಾಯಣ ರಾಮಕೃಷ್ಣಾದಿ ಅವತಾರಗಳಲ್ಲಿ ತಾನೇ ಪ್ರತ್ಯಕ್ಷವಾಗಿ ತತ್ವಹಿತ ಮತ್ತು ಪುರುಷಾರ್ಥಗಳನ್ನು ಪ್ರಕಾಶಪಡಿಸಿದನು. ಇದಲ್ಲದೆ ತಾನೇ ಕೃಪೆಯಿಂದ ಹೇಳಿದ ಅರ್ಥಗಳನ್ನೆಲ್ಲ ಆಳ್ವಾರರುಗಳನ್ನು ಆಚಾರ್ಯರುಗಳನ್ನು ಮುಂದಿಟ್ಟುಕೊಂಡು ನಮಗೆ ಅವರ ಮೂಲಕ ಹೇಳಿಸಿದನು. ಹೀಗೆ ಭಗವಂತನು ಪ್ರಥಮಾಚಾರ್ಯನಾಗಿರುವನು. ಆಚಾರ್ಯನೆಂದರೆ ಯಾರು? ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೋ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ತಸ್ಮಾತ್ ಆಚಾರ್ಯ ಉಚ್ಯತೆ. ಯಾರು ಶಾಸ್ತ್ರಗಳ ಅರ್ಥಗಳನ್ನು ತಿಳಿದು ಅವುಗಳನ್ನು ಆಚರಿಸುತ್ತಾ ಶಿಷ್ಯವೃಂದವನ್ನು ತನ್ನ ಮಾರ್ಗದಲ್ಲಿ ನಿಯೋಜಿಸುವರೋ ಅವರನ್ನು ಆಚಾರ್ಯ ಎನ್ನಲಾಗುತ್ತದೆ. ಆಚಾರ್ಯರು ನಮ್ಮನ್ನು ಹೇಗೆ ಉದ್ಧರಿಸುತ್ತಾರೆ ಎಂಬುದನ್ನು ಸ್ವಾಮಿ ನಿಗಮಾಂತ ಮಹಾದೇಶಕರು ಒಂದು ರಹಸ್ಯ ತೇಸಾದಲ್ಲಿ ಒಂದು ಪ್ರಸಂಗದಲ್ಲಿ ಹೇಳುತ್ತಾರೆ. ಒಬ್ಬ ಗಂಧರ್ವ ಪುರುಷನು ದಟ್ಟ ಕಾಡಿನಲ್ಲಿ ದಿಕ್ಕುಗಳೇ ತಿಳಿಯದ ರೀತಿಯಲ್ಲಿ ಕಣ್ಣುಗಳನ್ನು ಕಟ್ಟಿಬಿಟ್ಟಿರುವ ಹಾಗೆ ಸಂಸಾರದಲ್ಲಿ ನಾವು ಅವಿದ್ಯೆ ಮತ್ತು ಅಜ್ಞಾನದಿಂದ ಬಳಲುತ್ತಿದ್ದೇವೆ. ಹೇಗೆ ಗಂಧರ್ವ ಪುರುಷನಿಗೆ ಕಣ್ಣು ಪಟ್ಟಿಯನ್ನು ಬಿಚ್ಚಿ ಯಾರಾದರೂ ಗಂಧರ್ವ ನಗರಕ್ಕೆ ಮಾರ್ಗವನ್ನು ತೋರಿದರೆ ಆನಂದವಾಗುವುದೋ, ಹಾಗೆಯೇ ನಮ್ಮ ಅಜ್ಞಾನ ಪೊರೆಯನ್ನು ಬಿಡಿಸಿ ಬ್ರಹ್ಮಜ್ಞಾನವನ್ನು ನೀಡಿ ಸನ್ಮಾರ್ಗವನ್ನು ತೋರಿಸಿ ಆಚಾರ್ಯರು ನಮ್ಮನ್ನು ಉದ್ಧರಿಸುತ್ತಾರೆ. ಸ್ವಾಮಿ ನಿಗಮಾಂತ ಮಹಾದೇಶಕರು ನ್ಯಾಸವಿಂಶತಿ ಎಂಬ ಅವರ ಕೃತಿಯಲ್ಲಿ ತಿಳಿಸುವ ಹಾಗೆ ಆಚಾರ್ಯರು ಅಜ್ಞಾನವೆಂಬ ಕತ್ತಲೆಯನ್ನು ಪಾಪವನ್ನು ಹೋಗಲಾಡಿಸುವುದರಿಂದಲೂ ತಮ್ಮೊಡನೆ ಸಾಮ್ಯವನ್ನುಂಟು ಮಾಡುತ್ತಾರೆ. ಜನನ ಮರಣಗಳನ್ನು ಹೋಗಲಾಡಿಸುವ ವಿದ್ಯಾಜನ್ಮವನ್ನು ನೀಡುತ್ತಾರೆ. ದಿವ್ಯವಾದ ದೃಷ್ಟಿಯನ್ನು ನೀಡುತ್ತಾರೆ. ಯಾವ ಪ್ರತಿಬಂಧಕವಿಲ್ಲದೆ ದಯೆಯನ್ನು ತೋರುತ್ತಾರೆ. ನಿಯತವಾದ ಆನಂದವನ್ನುಂಟು ಮಾಡುತ್ತಾರೆ. ಹೀಗೆ ಎಲ್ಲಾ ಗುಣಗಳಿಂದ ಕೂಡಿದ ಆಚಾರ್ಯರನ್ನು ಭಗವಂತನು ಹೇಗೋ ಹಾಗೆ ಸಜ್ಜನರಿಂದ ಪ್ರತ್ಯುಪಕಾರ ಮಾಡುತ್ತಿರುವನೆಂಬ ಬುದ್ಧಿಯನ್ನು ಹೊಂದದೆ ಉಪಾಸನೆ ಮಾಡಲ್ಪಡಬೇಕು. ಬ್ರಹ್ಮಜ್ಞಾನವನ್ನು ನೀಡಿದ ಆಚಾರ್ಯನಿಗೆ ಪ್ರತ್ಯುಪಕಾರವನ್ನು ಮಾಡುವ ರೀತಿಯಲ್ಲಿ ದಕ್ಷಿಣೆಯನ್ನು ನೀಡಲು ಆ ಪರಮಾತ್ಮನಿಂದಲೂ ಸಾಧ್ಯವಿಲ್ಲವಂತೆ. ಬ್ರಹ್ಮವಿದ್ಯಾಂ ಪ್ರಧಾನಸ್ಯ ದೇವೈರಪಿ ನ ಶಕ್ಯತೆ. ಆದಿಶಂಕರಾಚಾರ್ಯರು ಆಚಾರ್ಯರ ವೈಭವವನ್ನು ಹೇಳುತ್ತಾ ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತದಕ್ಕಿಂ ತದಕ್ಕಿಂ ತದಕ್ಕಿಂ ತದಕ್ಕಿಂ ಎಂದಿದ್ದಾರೆ. ವೇದ, ಆರು ವೇದಾಂಗಗಳು, ಸರ್ವಶಾಸ್ತ್ರ ವಿದ್ಯೆಗಳೆಲ್ಲವೂ ನಾಲಿಗೆಯಲ್ಲಿಯೇ ಇದೆ. ಎಲ್ಲವನ್ನೂ ಚೆನ್ನಾಗಿ ಅಧ್ಯಯನ ಮಾಡಿ ಆಗಿದೆ. ಒಳ್ಳೆ ಪದ್ಯಗದ್ಯಗಳನ್ನು ರಚಿಸುವ ಕವಿತ್ವವಿದೆ. ಆದರೆ ಮನಸ್ಸು ಗುರುಪದ ಕಮಲದಲ್ಲಿ ಶರಣಾಗದಿದ್ದರೆ ಏನು ಫಲ, ಏನು ಫಲ, ಏನು ಫಲ ಎನ್ನುತ್ತಾರೆ. ಯಾರು ಭಗವಂತನಲ್ಲಿ ಅತ್ಯಧಿಕವಾದ ಭಕ್ತಿಯನ್ನು ಹೊಂದಿರುವರೋ ಹಾಗೆ ಆಚಾರ್ಯರಲ್ಲೂ ಅದಕ್ಕೆ ಸಮನಾಗಿ ಅತ್ಯಂತ ಭಕ್ತಿಯನ್ನುಳ್ಳವರೋ ಅಂತಹವರಿಗೆ ಪರಮಶ್ರೇಷ್ಠನಾದ ಆಚಾರ್ಯ ಅನುಗ್ರಹವು ಪ್ರಾಪ್ತವಾಗುವುದಾಗಿ ಶ್ವೇತಾಶ್ವತರ ಉಪನಿಷತ್ತು ತಿಳಿಸುತ್ತದೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ. ಇಲ್ಲಿ ಭಕ್ತಿ ಎಂಬ ಪದವು ಉಪನಿಷತ್ತಿನಲ್ಲಿ ಬಂದಿರುವುದು ಆಚಾರ್ಯರಿಗೆ ನಾವು ಸಲ್ಲಿಸತಕ್ಕಂತಹ ಪ್ರೀತಿಪೂರ್ವಕವಾದ ಭಕ್ತಿ ಎಂಬುದು ತಿಳಿಯಬೇಕು. ಹೀಗೆ ಹೇಳಿದ ಆಚಾರ್ಯ ಲಕ್ಷಣಗಳನ್ನು ನಾವು ನಮ್ಮ ಸದಾಚಾರ್ಯರಾಗಿದ್ದ ಪರವಾಕೋಟೆ ಶ್ರೀ ಶ್ರೀ ಶ್ರೀ ಗೋಪಾಲ ಮಹಾದೇಶಕರಲ್ಲಿ ನೋಡಬಹುದಾಗಿದೆ. ಅವರ ಮಹಿಮೆಯನ್ನು ಸ್ಮರಿಸುವುದೇ ಈ ಮಾಲಿಕೆಯ ಉದ್ದೇಶ. ಈ ಮಾಲಿಕೆಯಲ್ಲಿ ಆಚಾರ್ಯರ ಬಾಲ್ಯ, ಅವರ ವಿದ್ಯಾಭ್ಯಾಸ, ತುರಿಯಾಶ್ರಮ ಸ್ವೀಕಾರ, ಅವರ ನಿಷ್ಠೆ ಮತ್ತು ಕೆಲವು ಅನುಭವಗಳನ್ನೊಡನೆ ಉಪಸಂಹಾರ ಮಾಡಲಾಗುವುದು. ಆಚಾರ್ಯರ ಬಾಲ್ಯವನ್ನು ಹೇಳುವುದಾದರೆ, ಶ್ರೀ ಉಭಯ ವೇದಾಂತ ವೆಂಕಟಾಚಾರ ಸ್ವಾಮಿನ್ ಮತ್ತು ಶ್ರೀಮತಿ ಜಾನಕಿ ಅಮ್ಮಾಳ್ ದಿವ್ಯ ದಂಪತಿಗಳಿಗೆ ರೌದ್ರಿ ಸಂವತ್ಸರದ ಮೀನ ಮಾಸದ ಎರಡನೇ ರೋಹಿಣಿ ನಕ್ಷತ್ರದ ಶುಭ ದಿನದಂದು, ಅಂದರೆ 17/3/1921 ಸುಪುತ್ರರಾಗಿ ಆಚಾರ್ಯರ ಅವತಾರವಾಯಿತು. ಅಂದು ಚಂಪಾಕಾರಣ್ಯ ಕ್ಷೇತ್ರವೆಂಬ ಪ್ರಸಿದ್ಧವಾದ ರಾಜಮನ್ನಾರ್ ಗುಡಿಯಲ್ಲಿ ವಿಜಯ ಮಾಡಿರುವ ರಾಜಗೋಪಾಲನಿಗೆ ಬ್ರಹ್ಮೋತ್ಸವ ನಡೆಯುತ್ತಿತ್ತು. ಆ ಸುಮಹೋತ್ಸವದ ದಿನವೇ ತಮಗೆ ಶಿಶು ಅವತರಿಸಿರುವುದರಿಂದ ತಮ್ಮ ಶಿಶುವಿಗೆ ರಾಜಗೋಪಾಲ ಶರ್ಮಾ ಎಂದೇ ನಾಮಕರಣ ಮಾಡಿದರು. ಶಿಶುವಿಗೆ ಶಾಸ್ತ್ರ ರೀತಿಯಲ್ಲಿ ಮಾಡಬೇಕಾದ ಕರ್ಮಗಳನ್ನೆಲ್ಲ ಮಾತಾಪಿತೃಗಳು ನಡೆಸಿಕೊಂಡರು. ಆದರೆ ದುರಾದೃಷ್ಟವಶಾತ್ ಶಿಶುವಿನ ಎರಡೂವರೆ ವಯಸ್ಸಿನಲ್ಲಿಯೇ ತಾಯಿಯ ಪರಂಧಾಮವನ್ನೈದುದರಿಂದ ಶಿಶು ಚಿಕ್ಕ ವಯಸ್ಸಿನಲ್ಲಿಯೇ ಮಾತೃಪೋಷಣೆಯಿಂದ ವಂಚಿತವಾಯಿತು. ಮುಂದೆ ಆಚಾರ್ಯರ ವಿದ್ಯಾಭ್ಯಾಸವು 8ನೇ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರದ ನಂತರ ಉಭಯ ವೇದಾಂತ ಮನ್ನಾರ್ಗುಡಿ ಶ್ರೀನಿವಾಸ ಗೋಪಾಲಾಚಾರ್ಯ ಸ್ವಾಮಿಗಳಲ್ಲಿ ವೇದಾಧ್ಯಯನವನ್ನು, ಮುಂದೆ ಪಾಠಶಾಲೆಯಲ್ಲಿ ಉಭಯ ವೇದಾಂತ ವಿದ್ವಾನ್ ಕೃಷ್ಣಮಾಚಾರ್ಯ ಸ್ವಾಮಿಗಳಲ್ಲಿ ಸಂಸ್ಕೃತವನ್ನು, ಕಾವ್ಯಾದಿಗಳನ್ನು ಅಧ್ಯಯನ ಮಾಡಿದರು. ಆಚಾರ್ಯರಿಗೆ ತಮ್ಮ 12ನೇ ವಯಸ್ಸಿನಲ್ಲಿ ಶ್ರೀಮದ್ ಆಂಡವನ್ ಪೌಂಡರೀಕಪುರಂ ಶ್ರೀನಿವಾಸ ಮಹಾದೇಶಕನ್ ಸ್ವಾಮಿಗಳಿಂದ ಪಂಚಸಂಸ್ಕಾರವು ಹಾಗೂ ಭರನ್ಯಾಸವೂ ಆಯಿತು. ಕ್ರಿಸ್ತಶಕ 1936ರಿಂದ ಕ್ರಿಸ್ತಶಕ 1942ರವರೆಗೆ ತಿರುಪತಿಯ ವೆಂಕಟೇಶ್ವರ ಕಾಲೇಜಿನಲ್ಲಿ ವ್ಯಾಕರಣ ಶಿರೋಮಣಿ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾದರು. ಇದೇ ಸಮಯದಲ್ಲಿ ಅಹೋಬಿಲಮಠದ ಆಸ್ಥಾನ ವಿದ್ವಾನರಾಗಿದ್ದ ಶ್ರೀ ಉಭಯ ವೇದಾಂತ ವೆಂಕಟಾಚಾರ್ಯರ ಸ್ವಾಮಿಗಳ ತಿರುವಳಿಯಲ್ಲಿ ಶಾಸ್ತ್ರ ಗ್ರಂಥಗಳನ್ನು ಅಧಿಕರಿಸಿದರು. ಅಂದಿನ ದಿನಗಳಲ್ಲಿಯೇ ಆಚಾರ್ಯರು ಬಹಳ ನಿಷ್ಠೆಯಿಂದಿದ್ದರು. ಆಚಾರ್ಯರು ಶಾಸ್ತ್ರ ಸಂಹಿತವಾದ ರೀತಿಯಲ್ಲಿ ಅನುಷ್ಠಾನಗಳನ್ನು ಇದ್ದಿದ್ದನ್ನು ಕಂಡು ಇವರು ವಾಸಿಸುತ್ತಿದ್ದ ಅಹೋಬಿಲಮಠದ ಮತ್ತು ಪಾಠಶಾಲೆಯ ಯಜಮಾನರು ಮತ್ತು ಅಧಿಕಾರಿಗಳು ಇವರು ಬಂದರೆ, ಓ ವಸಿಷ್ಠರು ಬರುತ್ತಿದ್ದಾರೆ, ಜಾಗ್ರತೆಯಾಗಿರಬೇಕು ಎಂದು ಘೋಷಿಸುತ್ತಿದ್ದರಂತೆ. ಆಚಾರ್ಯರು ತಮ್ಮ ಪಿತೃವರೆಯರ ಆಜ್ಞಾನುಸಾರವಾಗಿ 1942ರಲ್ಲಿ ಮೈಸೂರಿನ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠದ ಜ್ಞಾನಾನುಷ್ಠಾನ ವೈರಾಗ್ಯಗಳಿಂದ ಕೂಡಿದ ಶ್ರೀಮತ್ ಪರಮಹಂಸೇದ್ಯಾದಿ ಅನ್ವರ್ಥವಾದ ಬಿರುದಾಂಕಿತರಾದ ಶ್ರೀ ಶ್ರೀ ಶ್ರೀ ಶ್ರೀ ಶ್ರೀಮದ್ ಅಭಿನವ ರಂಗನಾಥ ಬ್ರಹ್ಮತಂತ್ರ ಪರಕಾಲ ಸ್ವಾಮಿಗಳ ಶರಣಾರವಿಂದರಲ್ಲಿ 5 ವರ್ಷಗಳ ಕಾಲ ಇದ್ದು ಗ್ರಂಥ ಚತುಷ್ಠಯಗಳಾದ ಶ್ರೀಭಾಷ್ಯ, ಶ್ರೀಮದ್ ಗೀತಾಭಾಷ್ಯ, ರಹಸ್ಯ ತ್ರೇಸಾರ, ಭಗವದ್ ವಿಷಯಗಳನ್ನು ಸಂಪ್ರದಾಯದ ರೀತಿಯಲ್ಲಿ ನಿರಂತರವಾಗಿ ಕಾಲಕ್ಷೇಪವನ್ನು ಮಾಡಿದರು. ಹಾಗೆಯೇ ಪ್ರಸಿದ್ಧ ವಿದ್ವಾಂಸರಾದ ಶ್ರೀ ಉಭಯ ವೇದಾಂತ ವಿದ್ವಾನ್ ಆತ್ಮಾಕೂರು ದೀಕ್ಷಾಚಾರ ಸ್ವಾಮಿಗಳ ಸನ್ನಿಧಿಯಲ್ಲಿ ನ್ಯಾಯ ಸಿದ್ಧಾಂಜನ, ತತ್ವಮುಕ್ತ ಕಲಾಪ, ನ್ಯಾಯ ಪರಿಶುದ್ಧಿ ಮುಂತಾದ ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಶ್ರೀಮತ್ ಪರಕಾಲ ಸ್ವಾಮಿಗಳು ನಡೆಸಿಕೊಂಡ ವೇದಾಂತ ವಿಹಾರ ಸಭೆಯ 6 ಪರೀಕ್ಷೆಗಳಲ್ಲಿಯೂ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾದರು. ಮೈಸೂರು ಮಹಾರಾಜ ಸ್ಥಾನದ ವಿಶಿಷ್ಟಾದ್ವೈತ ವೇದಾಂತ ವಿದ್ವತ್ ಪರೀಕ್ಷೆಯಲ್ಲಿ ಉತ್ತಮದಲ್ಲಿ ತೇರ್ಗಡೆಯಾಗಿ ವೇದಾಂತ ವಿದ್ವಾನ್ ಪದವಿಯನ್ನು ಪಡೆದರು. ದಕ್ಷಿಣ ಹಿಂದಿ ಭಾಷಾ ಪ್ರಚಾರ ಸಭೆಯ ವಿಶಾರದ ಪರೀಕ್ಷೆಯಲ್ಲಿಯೂ ಉತ್ತಮದಲ್ಲಿ ತೇರ್ಗಡೆಯಾದರು. 1942ರಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ತಿಲ್ಲೈ ಎಂಬೂರಿಗೆ ಹಿಂತಿರುಗಿದರು. ಆಚಾರ್ಯರು ತಮ್ಮ ವಿದ್ಯಾಭ್ಯಾಸದ ನಂತರ ಹಿರಿಯರ ಅಪ್ಪಣೆಯನ್ನು ಪಡೆದು ಮಹಾವಿದ್ವಾನ್ ಶೇಟ್ಟೂರ್ ಶ್ರೀನಿವಾಸಾಚಾರ್ಯರ ಸೀಮಂತ ಪುತ್ರಿ ಸೌಭಾಗ್ಯವತಿ ಲಕ್ಷ್ಮೀ ಎಂಬ ಕನ್ನಿಕೆಯೊಡನೆ ವಿವಾಹವಾದರು. ಇವರ ದಾಂಪತ್ಯ ಜೀವನದಲ್ಲಿ ಇವರಿಗೆ 5 ಕುಮಾರರು, ಒಬ್ಬ ಕುಮಾರ್ತಿಯು ಜನಿಸಿದರು. ಇವರು ತಿರುಚಿನಾಪಳ್ಳಿಯಲ್ಲಿಯ ಸಂಸ್ಕೃತ ಪಾಠಶಾಲೆಯೊಂದರಲ್ಲಿ ಉಪಾಧ್ಯಾಯರಾಗಿ ವೃತ್ತಿಯನ್ನು ಮಾಡಿದರು. ಇದರ ಜೊತೆಗೆ ಜಿಜ್ಞಾಸುಗಳಿಗೆ ಸ್ತೋತ್ರ ಪಾಠವನ್ನು, ವೇದಾಂತ ಕಾಲಕ್ಷೇಪವನ್ನು ಮಾಡಿಸುತ್ತಿದ್ದರು. ಇವರು ಪೌಂಡರೀಕಪುರಂ ಆಶ್ರಮದಲ್ಲಿ ಅಹೋಬಿಲಮಠದ ಪರಕಾಲ ಮಠದಲ್ಲಿ ಪರಕಾಲ ಮಠದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಂಸ್ಥೆಯ ಸದಸ್ಯಗಳಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಪ್ರಕಾಶಿಸುತ್ತಿದ್ದರು. ಇವರು ಚೆನ್ನೈ, ದೆಹಲಿ, ತಿರುಮಲೈ, ಮುಂಬೈ ಮುಂತಾದ ಅನೇಕ ಸ್ಥಳಗಳಲ್ಲಿ ಆಹ್ವಾನದ ಮೇರೆಗೆ ರಾಮಾಯಣ, ಭಾಗವತ, ತಿರುಪ್ಪಾವೈ ಮುಂತಾದ ಅನೇಕ ಪ್ರವಚನಗಳನ್ನು ಮಾಡಿದ್ದಾರೆ. ಯಾವ ಸಂದರ್ಭದಲ್ಲೂ ಆಚಾರ್ಯರು ತಮ್ಮ ನಿಷ್ಠೆಯನ್ನು ಎಂದೂ ಬಿಡುತ್ತಿರಲಿಲ್ಲ. ಒಂದು ವೇಳೆ ಅವರ ಅನುಷ್ಠಾನಕ್ಕೆ ಅನುಕೂಲವಿಲ್ಲದಿದ್ದರೆ ಅವರು ಇಲ್ಲಿ ಎಷ್ಟೇ ಸಂಪಾದನೆ ಇದ್ದರೂ ಹೋಗುತ್ತಿರಲಿಲ್ಲ. ಇದರಿಂದ ಆಚಾರ್ಯರ ಆಚಾರಾನುಷ್ಠಾನ ಪರತೆ ಮತ್ತು ಅರ್ಥದಲ್ಲಿನ ವೈರಾಗ್ಯವೆರಡೂ ತಿಳಿಯಬಹುದಾಗಿದೆ. ತಮ್ಮ 59ನೇ ವಯಸ್ಸಿನಲ್ಲಿ ಮಥುರಾ, ಗೋಕುಲ, ಬೃಂದಾವನ, ಅಯೋಧ್ಯೆ, ಹರಿದ್ವಾರ, ಋಷಿಕೇಶ, ಭದಿರಿಕಾಶ್ರಮ ಮುಂತಾದ ಗಯಾ ಮುಂತಾದ ದಿವ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಿಜಯ ಮಾಡಿಸಿರುವ ಭಗವಂತನ ಅರ್ಚಾಮೂರ್ತಿಗಳನ್ನು ದರ್ಶನ ಮಾಡಿ ಮಂಗಳಾಶಾಸನವನ್ನು ಮಾಡಿದರು. ಆಚಾರ್ಯರ ಜ್ಞಾನನಿಷ್ಠೆಯನ್ನ ವೈರಾಗ್ಯಗಳನ್ನ ಕಂಡು ಸಂತುಷ್ಟರಾದ ಶ್ರೀಮದ್ ವೇದಮಾರ್ಗ ಇತ್ಯಾದಿ ಪರಮಹಂಸ ಪರಿವರಾಜಕಾಚಾರ್ಯರಾದ ಶ್ರೀಮದ್ ಆಂಡವನ್ ವೆಣ್ಣಾಂತಂಕರೈ ಶ್ರೀನಿವಾಸ ಮಹಾದೇಶಕನ ಸ್ವಾಮಿಗಳು ಇವರೇ ತಮ್ಮ ಉತ್ತರಾಧಿಕಾರಿಯಾಗಿ ಪೀಠವನ್ನು ಅಲಂಕರಿಸಬೇಕೆಂದು ತಮ್ಮ ಮನಸ್ಸಿನಲ್ಲಿ ತೀರ್ಮಾನಿಸಿದರು. ಮಹಾತ್ಮರ ಸಂಕಲ್ಪವು ಎಂದೂ ಸುಳ್ಳಾಗುವುದಿಲ್ಲ. ತಮ್ಮ ಇಚ್ಛೆಯನ್ನು ಒಂದು ಶುಭ ದಿನ ತಿಳಿಸಿ ತುರಿಯಾಶ್ರಮವನ್ನು ಸ್ವೀಕರಿಸಲು ಬೇಕಾದ ಪ್ರೇಷಮಂತ್ರವನ್ನು ಮತ್ತು ಪ್ರಪತ್ತಿ ಯೋಗವನ್ನು ಆಚಾರ್ಯರಿಗೆ ಉಪದೇಶ ಮಾಡಿದರು. ಇದರ ಜೊತೆಗೆ ಆಶ್ರಮದ ಪೂರ್ವಾಚಾರ್ಯರುಗಳ ಆರಾಧನಾ ಮತ್ತು ತಿರುನಕ್ಷತ್ರ ವಿದ್ವತ್ ಸಭೆಗಳನ್ನು ನಡೆಸುವ ಹೊಣೆಯನ್ನು ಸ್ವಾಮಿಗಳು ಆಚಾರ್ಯರಿಗೆ ವಹಿಸಿಕೊಟ್ಟರು. ಶ್ರೀ ವೆಣ್ಣಾತಿಂಕರೇ ಶ್ರೀನಿವಾಸ ಮಹಾದೇಶಕನ ಸ್ವಾಮಿಗಳು ತಾವು ಪರಂಧಾಮವನ್ನು ಅಯ್ಯುವುದಕ್ಕೆ ಮೊದಲನೆಯ ದಿನ ಆಚಾರ್ಯರನ್ನು ಕರೆದು ಅವರಿಗೆ ತ್ರಿದಂಡ ಕಾಷಾಯ ವಸ್ತುಗಳು, ಅವಗುಂಠನ ಪವಿತ್ರಗಳನ್ನು ಒಂದು ತಟ್ಟೆಯಲ್ಲಿಟ್ಟು ನೀಡಿದರು. ಇವುಗಳನ್ನು ಭದ್ರವಾಗಿಟ್ಟು ಮುಂದೆ ಆಶ್ರಮ ಸ್ವೀಕಾರ ಮಾಡಿದಾಗ ಉಪಯೋಗಿಸಿಕೊಳ್ಳಬೇಕೆಂದು ಆಜ್ಞಾಪಿಸಿದರು. ಆಶ್ರಮದ ಜವಾಬ್ದಾರಿಯನ್ನು ಇವರಿಗೆ ವಹಿಸಿದರು. ವೆಣ್ಣಾತಿಂಕರೇ ಶ್ರೀನಿವಾಸ ಮಹಾದೇಶಕನ ಸ್ವಾಮಿಗಳು 9/4/1980 ಪರಂಧಾಮವನ್ನೈದರು. ಸ್ವಾಮಿಗಳ ಉತ್ತರ ಕೈಂಕರ್ಯವನ್ನು ಗೋಪಾಲ ನಮ್ಮ ಆಚಾರ್ಯರು ಬಹಳ ವಿಜೃಂಭಣೆಯಿಂದ ನಡೆಸಿದರು. ನಂತರ ಕಾಲದಲ್ಲಿ ಆಶ್ರಮದಲ್ಲಿ ನಡೆಯಬೇಕಾದ ಆಳ್ವಾರ ಆಚಾರ್ಯರುಗಳ ತಿರುನಕ್ಷತ್ರಗಳನ್ನು, ಪೂರ್ವಾಚಾರ್ಯರ ತಿರುನಕ್ಷತ್ರಗಳನ್ನು, ಆರಾಧನಾ ಕೈಂಕರ್ಯಗಳನ್ನು, ವಿದ್ವತ್ ಸದಸ್ಸನ್ನು ಆಚಾರ್ಯರು ನಡೆಸಿಕೊಂಡು ಬಂದರು. ಈ ಮಧ್ಯದಲ್ಲಿ ರೌದ್ರೀನಾಮ ಸಂವತ್ಸರದ ಮೀನಮಾಸದ ರೋಹಿಣಿ ನಕ್ಷತ್ರದಿಂದ ಕೂಡಿದ ಶುಭ ದಿನದಂದು, ಅಂದರೆ ದಿನಾಂಕ 9/4/1981 ಆಚಾರ್ಯರ ಸ್ವಗೃಹದಲ್ಲಿ ಇವರ ಕುಮಾರರು ಕುಮಾರ್ತಿಯರು ಸೇರಿ ಬಹಳ ವಿಜೃಂಭಣೆಯಿಂದ ಅವರ ಷಷ್ಠಬ್ದ ಪೂರ್ತಿ ಮಹೋತ್ಸವವನ್ನು ನಡೆಸಿದರು. ಅಹೋಬಿಲ ಮಠದ 4ನೇ ಪಟ್ಟದ ಜಿಯರ್ ಶ್ರೀ ಶ್ರೀ ಶ್ರೀ ವೇದಾಂತ ದೇಶಿಕ ಯತೀಂದ್ರ ಮಹಾದೇಶಕನ ಸ್ವಾಮಿಗಳು ಹಾಗೂ ಹಿರಿಯ ಪಂಡಿತೋತ್ತಮರ ಪ್ರೇರಣೆಯಿಂದಲೂ ಆಶ್ರಮದ ಗಣ್ಯ ಶಿಷ್ಯರುಗಳ ಪ್ರಾರ್ಥನೆಯ ಮೇರೆಗೆ ಶ್ರೀ ಉಭಯ ವೇದಾಂತ ಪರವಾಕೋಟೆ ರಾಜಗೋಪಾಲಾಚಾರ್ಯ ಸ್ವಾಮಿಗಳು 22/1982 ತಂಜೈ ಮಾಮಣಿ ಕೋಯಿಲ್ ಕ್ಷೇತ್ರದಲ್ಲಿ ನೀಲಮೇಘ ಪೆರುಮಾಳ್ ಕೋಯಿಲಿನಲ್ಲಿ ದುರ್ಮರ್ತಿ ವರ್ಷದ ಶುಭ ದಿವವಾದ 8ನೇ ಶುಕ್ಲ ದ್ವಾದಶಿ ಪೂರ್ವಾಷಾಢ ನಕ್ಷತ್ರದಿಂದ ಕೂಡಿದ ಶುಭ ದಿನದಂದು ತುರಿಯಾಶ್ರಮವನ್ನು ಸ್ವೀಕರಿಸಿದರು. ಆಶ್ರಮ ಸ್ವೀಕಾರ ಸಮಾರಂಭದಲ್ಲಿ 500ಕ್ಕೂ ಹೆಚ್ಚು ಹಿರಿಯ ಘನವಿದ್ವಾಂಸರುಗಳು, ಗಣ್ಯ ಆಶ್ರಮ ಶಿಷ್ಯರುಗಳು, ಆಚಾರ್ಯರ ಅಭಿಮಾನಿಗಳು ಭಾಗವಹಿಸಿ ಪುನೀತರಾದರು. ಶ್ರೀ ಉಭಯ ವೇದಾಂತ ವಿದ್ವಾನ್ ಮಂದ ಮಧುರಾಂತಕಂ ಸ್ವಾಮಿಗಳು ಆಚಾರ್ಯರಿಗೆ ಗೋಪಾಲ ಮಹಾದೇಶಕನ್ ಎಂಬುದಾಗಿ ನಾಮಕರಣವನ್ನು ಮಾಡಿ ಅವರಿಗೆ ಶ್ರೀವಾದರಂಗ ಪರಕಾಲ ಮುನಿತ್ರಯಾತ್ತ ಲಕ್ಷ್ಮ್ಯಾತ್ಮರಕ್ಷಣೇತೀತ್ವ ಯುಗಾಂಗಮಾಂತಂ ಆಚಾರ್ಯ ಭಕ್ತಿ ಪರಿಪೂತ ಮನರ್ಘಶೀಲಂ ಗೋಪಾಲದೇಶಕ ಮುನಿಂ ಗುರುಮಾಶ್ರಯಾಮಃ ಎಂಬ ತನಿಯವನ್ನು ರಚಿಸಿ ಸಮರ್ಪಿಸಿದರು. ಆಚಾರ್ಯರು ಪೂರ್ವಾಶ್ರಮದಲ್ಲಿ ಒಂದು ಅನುಭವವನ್ನು ಹೇಳಿದರು. ಪೂರ್ವಾಶ್ರಮದ ಅನುಭವವನ್ನು ಅಂದು ನೆನೆಸಿಕೊಂಡರು. ಅವರು ವಿವಾಹವಾದ ಕೂಡಲೇ ದಂಪತಿ ಸಮೇತರಾಗಿ ಮೈಸೂರು ಪರಕಾಲ ಮಠದ ಪೀಠವನ್ನು ಅಲಂಕರಿಸಿದ್ದ ಶ್ರೀ ಶ್ರೀ ಶ್ರೀ ಶ್ರೀಮದ್ ಅಭಿನವ ರಂಗನಾಥ ಬ್ರಹ್ಮತಂದ ಪರಕಾಲ ಸ್ವಾಮಿಗಳ ದರ್ಶನ ಮಾಡಿ ನಮಸ್ಕರಿಸಿದಾಗ ದ್ವಿತೀಯಾಶ್ರಮವನ್ನು ಸ್ವೀಕರಿಸಿದಿರಿ, ಇದು ಬಹಳ ಸಂತೋಷದ ವಿಷಯ, ಅಂತೆಯೇ ಮುಂದೆ ತುರಿಯಾಶ್ರಮವನ್ನು ಸ್ವೀಕರಿಸುವಿರಿ ಎಂದರಂತೆ. ಅದಕ್ಕೆ ಗಾಬರಿಗೊಂಡಾಗ ಸ್ವಾಮಿಗೆ ಭಯಪಡಬೇಡಿ, ನಿಮ್ಮ ಷಷ್ಠಬ್ದಿ ಪೂರ್ತಿಯಾದ ನಂತರ ಸ್ವೀಕರಿಸುವಿರಿ ಎಂದರಂತೆ. ಸ್ವಾಮಿಗಳು ತಮ್ಮ ಆಶ್ರಮ ಸ್ವೀಕಾರವಾದಾಗ ಗುರುಗಳ ಮಾತನ್ನು ಸ್ಮರಣೆ ಮಾಡಿಕೊಂಡರಂತೆ. ಆಚಾರ್ಯರಿಗೆ ಶ್ರೀ ಶ್ರೀ ಶ್ರೀ ಅಭಿನವರ ರಾಮಾನುಜ ಮಹಾದೇಶಕನರಿಂದ ಒಂದು ಆಶ್ರಮ ಸ್ವೀಕಾರದಂದು ತ್ರಿದಂಡವನ್ನು ಮತ್ತು ಕುಂಡಗಳನ್ನು ಕೊಟ್ಟು ಕಳಿಸಿದ್ದರು. ಕೆಲ ಕಾಲ ವಣ್ಣಾತಿಂಕೆರೆಯಲ್ಲಿ ಇದ್ದು ಬಳಿಕ ಸ್ವಾಮಿಗಳು ಪಾದಚಾರಿಗಳಿಗಾಗಿ ಶಿಷ್ಯವೃಂದ ಸಮೇತರಾಗಿ ಶ್ರೀರಂಗ ಕ್ಷೇತ್ರದ ಬಂದು ಪೌಂಡರೀಕಪುರಂ ಶ್ರೀಮದ್ ಆಂಡವನ್ ಆಶ್ರಮದಲ್ಲಿ ಆಚಾರ್ಯ ಪೀಠವನ್ನು ಅಲಂಕರಿಸಿದರು. ಅಂದಿನಿಂದ ಆಚಾರ್ಯರು ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅವಗಾನ ಸ್ನಾನ ಮಾಡಿ ಕಾಲಕ್ಕೆ ಸರಿಯಾಗಿ ಸಂಧ್ಯಾವಂದನೆಯನ್ನು ಮಾಡಿ ತಮ್ಮ ನಿತ್ಯ ಜಪಗಳನ್ನು ಮಾನಸಿಕ ಆರಾಧನವನ್ನು ಮಾಡಿ ಅಭಿಗಮನಾರಾಧವನ್ನು ಮಾಡಿ ನಂತರ ಶಿಷ್ಯರಿಗೆ ವೇದಾಂತ ಕಾಲಕ್ಷೇಪಗಳನ್ನು ಹೇಳಿ ಮಾಧ್ಯಾನಿಕ ಅನುಷ್ಠಾನಗಳನ್ನು ಮುಗಿಸಿ ಅನ್ನರೂಪದಲ್ಲಿ ವೈಶ್ವವಿದೇಯವನ್ನು ಮಾಡುವ ದಂಪತಿಗಳಿಂದ ಯಜ್ಞಶಿಷ್ಟಾನ್ನವನ್ನು ಭಿಕ್ಷೆಯಾಗಿ ಸ್ವೀಕರಿಸಿ ಅದನ್ನು ಸ್ವಾರ್ಥೆ ಮತ್ತು ಅಂತರ್ಯಾಮಿ ಪರಮಾತ್ಮನಿಗೆ ನಿವೇದನ ಮಾಡಿ ಭಗವನ್ನಾಮಸ್ಮರಣ ಪೂರ್ವಕವಾಗಿ ಭುಜಿಸುತ್ತಿದ್ದರು. ಮಧ್ಯಾಹ್ನದ ಸ್ವಲ್ಪ ಕಾಲ ವಿಶ್ರಾಂತಿಯಾದ ಮೇಲೆ ಗ್ರಂಥಾವಲೋಕನವನ್ನು ಮಾಡಿ ಗ್ರಂಥ ಲೇಖನಾದಿಗಳನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಸರಿಯಾಗಿ ಸಂಧ್ಯಾವಂದನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಪೂರ್ವಾಚಾರ್ಯರ ಸ್ತೋತ್ರಗಳನ್ನು ಅನುಸಂಧಾನ ಮಾಡಿ ಫಲಹಾರವನ್ನು ಮುಗಿಸಿ ಮತ್ತೆ ಗ್ರಂಥಾಲೋಕವನ್ನು ಮಾಡಿ ಸ್ವಲ್ಪ ಯೋಗ ದೇಶದಲ್ಲಿ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಿ ಶಯನಿಸಿಕೊಳ್ಳುತ್ತಿದ್ದರು. ಹೀಗೆ ಅವರ ದಿನಚರಿಯು ಶುದ್ಧವಾದ ಸತ್ವಮಯವಾಗಿರುತ್ತಿತ್ತು. ಆಚಾರ್ಯರ ಮಾಡುತ್ತಿದ್ದ ಭಗವತ್ ತಿರುವಾರಾಧನ ವೈಶಿಷ್ಟ್ಯವೇ ಬಹಳ ವಿಮೋಘವಾಗಿತ್ತು. ಅವರು ಮಾಡುತ್ತಿದ್ದ ಪುಷ್ಪಾಲಂಕಾರವನ್ನು ಎಂದೂ ಮರೆಯುವಂತಿಲ್ಲ. ಪ್ರತಿಯೊಂದು ಪುಷ್ಪವನ್ನು ಭಗವಂತನಿಗೆ ಪ್ರೀತಿಯಾಗಿ ಸಮರ್ಪಿಸಿ ಅವರು ಸಮರ್ಪಿಸುತ್ತಿದ್ದ ಹಾರಗಳ ಮಾಲೆಗಳನ್ನೆಲ್ಲ ಸರಿಯಾಗಿ ಒಂದು ಚೂರು ವ್ಯತ್ಯಾಸವಿಲ್ಲದಂತೆ ಅದನ್ನು ನೋಡಲು ಕಣ್ತುಂಬ ನಮಗೆ ಆನಂದವಾಗುವಂತೆ ಬಹಳ ನಿಧಾನವಾಗಿ ಅಲಂಕಾರವನ್ನು ಮಾಡುತ್ತಿದ್ದರು. ಅಲಂಕಾರವನ್ನು ಮಾಡಿ ಬಂದು ನೋಡುತ್ತಿದ್ದರು ಹೇಗೆ ಕಾಣುತ್ತಾನೆ ಭಗವಂತ ಅಂತ. ಈ ರೀತಿಯಾಗಿ ಅವರು ಇಡುತ್ತಿದ್ದಂತಹ ಮಾಲೆಗಳ ಒಂದು ಸಿಮೆಟ್ರಿ ಅಂತೀವಲ್ಲ ಆ ರೀತಿಯಾಗಿ ಅದನ್ನು ಬಹಳ ಚೆನ್ನಾಗಿ ಇಟ್ಟು ಭಗವಂತನಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅಲಂಕಾರವನ್ನು ಮಾಡುತ್ತಿದ್ದರು. ಮತ್ತೆ ಅವರು ತಮ್ಮ ಶಿಷ್ಯರುಗಳಿಗೆ ಶರಣಾಗತಿ ತತ್ವವನ್ನು ಉಪದೇಶ ಮಾಡುವಾಗ ಹಾಗೆಯೇ ತಮ್ಮಲ್ಲಿ ಬರತಕ್ಕಂಥ ಶಿಷ್ಯರಿಗೆ ಭರನ್ಯಾಸಗಳನ್ನು ಮಾಡುವಾಗ ಅವರು ಬಹಳ ನಿಧಾನವಾಗಿ ಸ್ವಾಮಿಗಳು ತಮ್ಮ ಎಲ್ಲ ವೇದಾಂತ ಶಾಸ್ತ್ರ ತತ್ವಗಳನ್ನು ಬಹಳ ಸುಲಭವಾಗಿ ಉಪದೇಶ ಮಾಡಿ ಯಾರೇ ಬರಲಿ ಅವರಿಗೆ ವರ್ಣಾಶ್ರಮ ಧರ್ಮವನ್ನು ಬೋಧನೆ ಮಾಡಿ ಪುರುಷರಿಗೆ ವಿಶೇಷವಾಗಿ ಸಂಧ್ಯಾವಂದನೆಯನ್ನು ತಪ್ಪದೇ ಅನುಷ್ಠಿಸಲು ಉಪದೇಶಿಸಿದ್ದರು. ಶಿಷ್ಯರಿಗೆ ಸ್ವಸ್ವರೂಪ ಜ್ಞಾನವನ್ನು ತಿಳಿಸಿ ಪಂಚಸಂಸ್ಕಾರ ಪರಸನ್ಯಾಸಗಳ ಅರ್ಥ ಉದ್ದೇಶ ಅನುಷ್ಠಾನ ಕ್ರಮಗಳನ್ನು ವಿವರವಾಗಿ ಸುಲಭವಾಗಿ ವಿವರಿಸುತ್ತಿದ್ದರು. ಅವರು ರಕ್ಷಾಭಾರವನ್ನು ಪರಮಾತ್ಮನಲ್ಲಿ ಸಮರ್ಪಿಸುತ್ತಿದ್ದ ರೀತಿಯೇ ಬಹಳ ಅಮೋಘವಾಗಿತ್ತು. ಆಚಾರ್ಯರ ಅನುಗ್ರಹವು ಬಹಳ ಉನ್ನತವಾಗಿ ಅವರಲ್ಲಿ ಭರಸಮರ್ಪಣೆ ಮಾಡಿದ ನಂತರ ಶಿಷ್ಯರಲ್ಲಿ ಶ್ರದ್ಧೆ ಭಕ್ತಿಗಳು ಉಂಟಾಗಿ ಆಚಾರ್ಯರ ಸಂದೇಶವನ್ನು ಚಾಚು ತಪ್ಪದೇ ನಡೆಸಲು ಮನಸ್ಸು ಬರುವಂತಹ ಒಂದು ಪ್ರೇರಣೆ ಆಗುತ್ತಿತ್ತು. ಆಚಾರ್ಯರು ಪ್ರತಿ ವರ್ಷವೂ ತಿರುನಕ್ಷತ್ರ ಮಹೋತ್ಸವದಲ್ಲಿ ಶಿಷ್ಯರುಗಳಿಂದ ವಿದ್ವಾಂಸಗಳಿಂದ ಸಮೂಹದಿಂದ ವೇದ ಪಾರಾಯಣ ಗ್ರಂಥ ಪಾರಾಯಣ ಸ್ತೋತ್ರ ಪಾರಾಯಣ ವಿದ್ವತ್ ಸಭೆ ಪ್ರಮುಖ ವಿದ್ವಾನ್ಗಳಿಂದ ಉಪನ್ಯಾಸಗಳೊಂದಿಗೆ ವೈಭವವಾಗಿ ಆಚಾರ್ಯರ ತಿರುನಕ್ಷತ್ರವು ಪ್ರತಿ ವರ್ಷವೂ ಆಚರಿಸಲಾಯಿತು. ವಿಶೇಷವಾಗಿ ಪ್ರಮೋದ ನಾಮ ಸಂವತ್ಸರದ ಪಂಗುನಿ 8 ಶುಕ್ಲ ಸಪ್ತಮಿ ರೋಹಿಣಿ ನಕ್ಷತ್ರದಿಂದ ಕೂಡಿದ ಶುಭ ದಿನ ಅಂದರೆ ದಿನಾಂಕ 22/3/1991 ಶ್ರೀ ಶ್ರೀ ಸ್ವಾಮಿಗಳ ಸಪ್ತತ್ಯಬ್ಧಮೂರ್ತಿ ತಿರುನಕ್ಷತ್ರವು ಆಶ್ರಮದ ಅನೇಕ ಶಿಷ್ಯರ ವರ್ಗದಿಂದ ಮತ್ತು ವಿದ್ವಾನ್ಗಳ ಸಮೂಹದಿಂದ ನೆರವೇರಿಸಲ್ಪಟ್ಟಿತು. ಅಂದು ವೇದಮಲರೆಂಬ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಿದರು. ಅಂದು ಆಚಾರ್ಯರು ಅನುಗ್ರಹ ಭಾಷಣವನ್ನು ಮಾಡುತ್ತಾ ಇಂತಹ ಒಂದು ವೈಭವವು ನನಗೆ ಬೇಕು ಎಂಬುದರಿಂದ ನಾನು ಈ ಸಮಾರಂಭಕ್ಕೆ ಒಪ್ಪಲಿಲ್ಲ, ಆದರೆ ಈ ಒಂದು ನೆಪದಲ್ಲಿ ನಾನು ಇಷ್ಟು ಜನ ಭಾಗವತರನ್ನು ಶಿಷ್ಯರನ್ನು ವಿದ್ವಾನ್ಗಳನ್ನು ನೋಡಬಹುದಲ್ಲ ಎಂಬ ಮನಸ್ಸಿನಿಂದ ಅನುಮತಿ ಕೊಟ್ಟೆ ಎಂಬ ಮಾತು ಬಹಳ ರೋಮಾಂಚಕವಾಗಿತ್ತು. ವಿಕ್ರಮ ಸಂವತ್ಸರದ ಪಂಗುನಿ ಮಾಸದ ರೋಹಿಣಿ ನಕ್ಷತ್ರದಿಂದ ಕೂಡಿದ ಶುಭ ದಿನ ಅಂದರೆ 30/3/2001 ಶ್ರೀ ಶ್ರೀ ಸ್ವಾಮಿಗಳಿಗೆ ಶತಾಭಿಷೇಕ ಮಹೋತ್ಸವವು ಆಶ್ರಮದ ಅನೇಕ ಶಿಷ್ಯರ ವರ್ಗದಿಂದ ಮತ್ತು ವಿದ್ವಾನ್ಗಳ ಸಮೂಹದಿಂದ ನೆರವೇರಿಸಲ್ಪಟ್ಟಿತು. 4 ವೇದಗಳ ಪಾರಾಯಣ, ಶ್ರೀಮದ್ ರಾಮಾಯಣ ಪಾರಾಯಣ ವಿದ್ವತ್ ಸದಸ್ಸು ಎಲ್ಲವೂ ವೈಭವದಿಂದ ನಡೆಯಿತು. ಈ ಸಮಾರಂಭದಲ್ಲಿ ಪರಮಹಂಸೇತ್ಯಾದಿ ಬಿರುದಾಂಕಿತರುಗಳಾದ ಶ್ರೀ ಶ್ರೀ ಶ್ರೀ ಅಹೋಬಿಲಮಠದ 45ನೇ ಪುಟ್ಟರಜಿಯ ಶ್ರೀಮನ್ ನಾರಾಯಣ ಯತೀಂದ್ರ ಮಹಾದೇಶಗನ್ ಸ್ವಾಮಿಗಳು, ಶ್ರೀಮದ್ ಪರಕಾಲಮಠದ ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಸ್ವಾಮಿಗಳು, ಶ್ರೀ ಮುಷ್ಣಮಾಂಡವನ್ ಶ್ರೀ ರಂಗರಾಮಾನುಜ ಮಹಾದೇಶಗನ್ ಸ್ವಾಮಿಗಳು ಮತ್ತು ಶ್ರೀ ರಂಗಪ್ರಿಯ ಮಹಾದೇಶಗನ್ ಸ್ವಾಮಿಗಳು ಅಲಂಕೃತರಾಗಿದ್ದರು. ಹೀಗೆ ಸ್ವಾಮಿಗಳು ತಮ್ಮ ದಿನನಿತ್ಯಗಳನ್ನು ಅನುಷ್ಠಾನ ಮಾಡುತ್ತಾ ಶಿಷ್ಯರಿಗೆ ತಾವು ಉಪದೇಶವನ್ನು ಮಾಡುತ್ತಾ ಬರುವರೆಲ್ಗ ಪರನ್ಯಾಸವನ್ನು ಪ್ರಾರ್ಥಿಸಿದವರಿಗೆ ಪರನ್ಯಾಸ ಮತ್ತು ಸಮಾಚರಣೆಗಳನ್ನು ಮಾಡಿ ಬಹಳವಾಗಿ ಅವರಿಗೆ ವೇದಾಂತ ತತ್ವಗಳು ಕಠಿಣವಾದ ವೇದಾಂತ ತತ್ವಗಳನ್ನೆಲ್ಲ ಬಹಳ ಸುಲಭವಾಗಿ ತಿಳಿಸಿ ಹೇಳುವರು. ಅವರು ವಿವರಿಸುತ್ತಿದ್ದ ಮಾನಸಿಕ ಆರಾಧನವಂತೂ ಬಹಳ ಮನಸ್ಸಿಗೆ ನಾಟುವಂತಿತ್ತು. ಭಗವಂತನನ್ನ ಮಾನಸಿಕ ಆರಾಧನೆ ರೂಪದಲ್ಲಿ ಆಹ್ವಾನಿಸಿ ಅವನಿಗೆ ಬೇಕಾಗಿರುವಷ್ಟು ನಮ್ಮ ಮನಸ್ತೃಪ್ತಿಯಾಗಿ ಅಭಿಷೇಕವನ್ನ ಮಾಡಬಹುದು, ನಮ್ಮ ಮನಸ್ತೃಪ್ತಿಯಾದ ನಿವೇದನ ಮಾಡಬಹುದು. ಮಾನಸಿಕ ಆರಾಧನೆಯಲ್ಲಿ ಸಿಗುವ ಒಂದು ಸಂತೋಷವು ಬಹಳ ಉತ್ತಮವಾದದ್ದು ಎಂಬುದಾಗಿ ಹೇಳಿ ಅದರ ವಿಚಾರವಾಗಿ ನಮಗೆ ಒಂದು ದಿನ 1.5 ಗಂಟೆ ಕಾಲ ಬರೀ ಮಾನಸಿಕ ಆರಾಧನೆ ವಿಚಾರವನ್ನೇ ಬಹಳ ಅಮೋಘವಾಗಿ ವರ್ಣಿಸಿದರು. ಅವರು ಹೇಳಿದಂತಹ ವರ್ಣನೆಯನ್ನು ನೆನೆಸಿಕೊಂಡರೆ ಬಹಳ ತೃಪ್ತಿಯೂ ಸಂತೋಷವೂ ಆಗುತ್ತದೆ. ಆಶ್ರಮದ ವೇದಾಂತ ದೇಶಗನ್ ಸನ್ನಿಧಿಯಲ್ಲಿ ಪರಿಪೂರ್ಣರಾಗಿ ಜೀರ್ಣೋದ್ಧಾರವನ್ನು ಮಾಡಿದರು. ಆ ಸನ್ನಿಧಿಯಲ್ಲಿ ಯೋಗ ಹಯಗ್ರೀವ ಮೂರ್ತಿಯ ಉತ್ಸವ ಮೂರ್ತಿ ಇರಲಿಲ್ಲ. ಈ ಕೊರತೆಯನ್ನು ಆಚಾರ್ಯರಿಗೆ ಈ ಕೊರತೆ ಬಹಳವಾಗಿ ಇತ್ತು. ಈ ಕೊರತೆಯನ್ನು ಆಚಾರ್ಯರಿಗೆ ನೀಗಿಸಬೇಕೆಂದುಕೊಂಡಾಗ ಅನಿರೀಕ್ಷಿತವಾಗಿ ಶಿಷ್ಯರಿಬ್ಬರು ಅವರ ಪಿತಾಮಹರು ಆರಾಧಿಸುತ್ತಿದ್ದ ಲಕ್ಷ್ಮೀ ಹಯಗ್ರೀವ ಮೂರ್ತಿಯನ್ನು ಆಚಾರ್ಯರಲ್ಲಿ ಒಪ್ಪಿಸಿದರು. ಈ ಮೂರ್ತಿಯನ್ನು ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ದಿನವೂ ಭಗವದಾರಾಧನೆ ನಡೆಯುವಂತೆ ನಿಯೋಜಿಸಿದರು. ಶ್ರೀ ರಂಗನಾಥ ಸ್ವಾಮಿಯ ರಾಜಗೋಪುರದ 12ನೇ ಅಂತಸ್ತನ್ನು ಆಶ್ರಮದ ವತಿಯಿಂದ ಆಗಬೇಕೆಂದು ಸ್ವಾಮಿಗಳು ಶಿಷ್ಯರಲ್ಲಿ ಹೇಳಲು ಅದಕ್ಕೆ ಬೇಕಾಗುವ ಮೊತ್ತ ಹಣವು ಸಂಗ್ರಹವಾಗಿ ನಮ್ಮ ಆಶ್ರಮದಿಂದಲೇ ನಡೆಯಿತು. ತಿಲ್ಲೈಸ್ಥಾನಂ ಗ್ರಾಮದಲ್ಲಿನ ತಿಲ್ಲೈಸ್ಥಾನಂ ಸ್ವಾಮಿಗಳ ತಿರುಮಾಳಿಹೆಯನ್ನು ಪುನರ್ ನಿರ್ಮಾಣ ಮಾಡಿದರು. ಆಶ್ರಮದ ಕಟ್ಟಡವನ್ನು ನವೀಕರಿಸಿ ಶಿಷ್ಯರುಗಳು ಬಂದಾಗ ತಂಗಲು ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಶಿಷ್ಯರು ಬೇರೆ ಬೇರೆ ಸ್ಥಳಗಳಿಂದ ಬಂದರೆ ತಂಗಲು ಅನುಕೂಲವಾಗುವಂತೆ ಆಶ್ರಮದ ಹತ್ತಿರವೇ ಒಂದು ಮನೆಯನ್ನು ಖರೀದಿಸಿ ಅನುಕೂಲವನ್ನು ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ಶ್ರೀನಿವಾಸನ್ ಮಹಾದೇಶಗನ್ ಅವರ ಆರಾಧನಾ ಸಮಾರಂಭದಲ್ಲಿ ನಾವು ಶ್ರೀರಂಗಕ್ಕೆ ಹೋದಾಗ ಆ ಬೃಂದಾವನದಲ್ಲಿ ಅಭಿಷೇಕವನ್ನು ನೋಡಲು ಹೋಗಿದ್ದೆವು. ಆಗ ಬೃಂದಾವನ ಬಹಳ ಶಿಥಿಲವಾಗಿರುವುದನ್ನು ನೆನೆದು ಆಚಾರ್ಯರಲ್ಲಿ ಇದನ್ನು ನವೀಕರಣ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಿದೆ. ಆಗ ಆಚಾರ್ಯರು ಅದು ಬಹಳ ಖರ್ಚು ಬಹಳ ವೆಚ್ಚವಾಗುವುದು, ಅದಕ್ಕೆ ಸ್ವಲ್ಪ ಯೋಚಿಸಿ ಹೇಳುವಂದರು. ನಾನು ಆಚಾರ್ಯರ ಅನುಗ್ರಹವಿದ್ದರೆ ಖಂಡಿತ ಯಾವುದೂ ಸಾಧ್ಯವಿಲ್ಲದಂತಹ ಕಾರ್ಯವಾಗುವುದಿಲ್ಲ ಎಂದು ಹೇಳಲು ಆಗ ಆಚಾರ್ಯರು ಕಾಂಟ್ರಾಕ್ಟರ್ನ್ನು ಕರೆದು ಅದಕ್ಕೆ ಎಷ್ಟು ಹಣ ಪಾವತಿ ಮಾಡಬೇಕೆಂಬುದಾಗಿ ಕೇಳಿದರು. ಅವರು 1,40,000 ರೂಪಾಯಿಗಳ ಒಂದು ಎಸ್ಟಿಮೇಷನ್ ಅನ್ನು ಕೊಟ್ಟರು. ಅದನ್ನು ನಾನು ಬಂದು ಮಾರನೇ ದಿನ ನಮ್ಮ ತಂದೆಯವರಲ್ಲಿ ಹೇಳಿದೆ. ನಮ್ಮ ತಂದೆಯವರು ನಮ್ಮ ಕುಟುಂಬ ವರ್ಗದವರಲ್ಲೆಲ್ಲ ಹೇಳಲು 2ನೇ ದಿನದಲ್ಲಿ ನಮ್ಮ ಕುಟುಂಬ ವರ್ಗದವರೆಲ್ಲ ಸೇರಿ ಆ ಮೊತ್ತವನ್ನು ಸಂಗ್ರಹಿಸಿ ಆಚಾರ್ಯರಿಗೆ ಸಮರ್ಪಿಸಿದೆವು. ಅವರು ಬಹಳ ಸಂತೋಷದಿಂದ ಆ ಕೆಲಸವನ್ನು ನಡೆಸಿಕೊಟ್ಟರು. ಬೃಂದಾವನ ನವೀಕರಣವಾದ ಮೇಲೆ ನಾನು ನನ್ನ ಒಂದು ಅಜ್ಞಾನದಿಂದ ಒಂದು ಕೆಲಸವನ್ನು ಮಾಡಲು ಬಹಳ ಸಂಕೋಚವಾಯಿತು. ನಾನು ಸ್ವಾಮಿಗಳನ್ನ ಪ್ರಾರ್ಥಿಸಿದೆ ಬೃಂದಾವನವನ್ನು ವೀಕ್ಷಿಸಬೇಕೆಂದು. ಆಗ ಅವರು ನುಡಿದರು, ಬೃಂದಾವನದಿಗೆ ಏನ ಇಪ್ಪೋಯ ಕೂಬಿಟ್ರೆ ವರೆ ಅವರು 4 ದಿವಸ ಊಟ ವರೆ ಉಡು ಎಂಬುದಾಗಿ ಹೇಳಿದರು. ಅವರು ಹೇಳಿದ ಮಾತು ಮನಸ್ಸಿಗೆ ಬಹಳ ಒಂದು ಬಹಳವಾಗಿಯೂ ಮನಸ್ಸಿಗೆ ವೇದನೆಯನ್ನು ಕೊಟ್ಟಿತು. ನಾವು ಆ ಬೃಂದಾವನದಲ್ಲಿ ವೆಣ್ಣಾತಿಕೆರೈ ಸ್ವಾಮಿಯ ನೀರಿನ ಊಟ ಸರಿಯಿಲ್ಲ, ಅದನ್ನು ಸರಿವು ಮಾಡುವೆಂದರು. ಅವರ ಮನಸ್ಸಿನಲ್ಲಿಯೇ ಪೂರ್ತಿಯಾಗಿ ಬೃಂದಾವನವನ್ನು ನೋಡಿ ಅದರ ಕೆಲಸ ಕಾರ್ಯವನ್ನಿಂದ ಸಂತೋಷಪಟ್ಟಿದ್ದಾರೆ. ಸತ್ಸಂಪ್ರದಾಯ ಅಭಿವೃದ್ಧಿಪಡಿಸಬೇಕೆಂದು ಮುಖ್ಯವಾದ ಅಭಿಪ್ರಾಯದಿಂದ ಆಚಾರ್ಯರ ಮಾರ್ಗದರ್ಶನದಲ್ಲಿ ಸತ್ಸಂಪ್ರದಾಯ ಸಂರಕ್ಷಣೀ ಸಭೆಯು ಸ್ಥಾಪಿಸಲ್ಪಟ್ಟು ಬಹಳಷ್ಟು ವಿದ್ಯಾರ್ಥಿಗಳಿಗೆ ವೇದ, ದಿವ್ಯ ಪ್ರಬಂಧ ಮತ್ತು ಸಂಸ್ಕೃತ ತರಗತಿಗಳು ನಡೆಯಲ್ಪಡುತ್ತಿದೆ. ಇದರಿಂದ ಜಿಜ್ಞಾಸುಗಳಿಗೆ ಚತುಷ್ಟಯ ಕಾಲಕ್ಷೇಪಗಳು ನಡೆಸಲ್ಪಟ್ಟಿದೆ. ಆಚಾರ್ಯರು ಬಾಲವಿದ್ವಾಂಸರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ವಿಶೇಷ ಸಮಾರಂಭಗಳಲ್ಲಿ ಅವರಿಂದ ಉಪನ್ಯಾಸವನ್ನು ಏರ್ಪಡಿಸುತ್ತಿದ್ದರು. ಬಾಲವಿದ್ವಾಂಸರುಗಳಿಗೆ ಪ್ರೋತ್ಸಾಹ ನೀಡುತ್ತಾ ಹಾಗೆ ಅವರಿಂದ ಉಪನ್ಯಾಸಗಳನ್ನು ಪ್ರತಿ ವರ್ಷವೂ ಇಡಿಸಿ ಅವರಿಂದ ನಾವು ಕೇಳಿ ಸಂತೋಷ ಪಡಬೇಕೆಂದು ಹೇಳಿ ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು. ಅವರು ಎಂದೂ ಹಣಕ್ಕಾಗಿ ಆಸೆಪಟ್ಟವರಲ್ಲ. ಆಶ್ರಮದಲ್ಲಿ ಸಮಾರಂಭಗಳು ನಡೆಯುವುದಂತೂ ಬಹಳ ವೈಖರಿಯಾಗಿತ್ತು. ಅಂದರೆ ಬೆಳಿಗ್ಗೆ 9:00 ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸಿ 12:00 ಮುಗಿಸಿಬಿಡುವರು. ಹೀಗೆ ಆಶ್ರಮದಲ್ಲಿ ಪ್ರತಿಯೊಂದು ಕೆಲಸವನ್ನು ನಿಷ್ಠೆಯಿಂದ ಬಹಳ ಶ್ರದ್ಧೆಯಿಂದ ಮಾಡುತ್ತಾ ಬರುತ್ತಿದ್ದರು. ಆಚಾರ್ಯರು ಒಂದು ಸಾರಿ ನಾವು ಶ್ರೀರಂಗವನ್ನು ಆಚಾರ್ಯ ನಮಸ್ಕಾರ ಮಾಡಲು ಹೋದಾಗ ಬೆಳಿಗ್ಗೆ 3:30 ಆಗಿತ್ತಿತ್ತು. ಆಗ ಆಚಾರ್ಯರಿಗೆ ತೊಂದರೆ ಮಾಡುವುದು ಬೇಡ ಎಂದು ನಾವು ಬಾಗಿಲಲ್ಲೇ ಕುಳಿತಿರೋಣ, 4:00 ಆಚಾರ್ಯರು ಬಂದಾಗ ಹೇಳುವುದು ಎಂಬುದಾಗಿ ತೀರ್ಮಾನಿಸಿ ಕುಳಿತಿದ್ದೆವು. ಆ ಸಮಯಕ್ಕೆ ಸರಿಯಾಗಿ ಆಚಾರ್ಯರು ಬಂದು ಬಾಗಿಲು ತೆಗೆದು, ಬಾ ಒಳಕ್ಕೆ, ನೀ ಬರುವುದು ನನಗೆ ಗೊತ್ತು ಎಂದರು. ನಾನು ಹೇಳಿಯೇ ಇರಲಿಲ್ಲ, ಹೇಗೆ ಗೊತ್ತಾಯಿತು ಏನೋ ಗೊತ್ತಿಲ್ಲ ಅವರಿಗೆ. ಅವರು ಅಷ್ಟು ಮನಸ್ಸಿನಲ್ಲಿ ಅವರಲ್ಲೊಂದು ಸಂಕಲ್ಪವಿದ್ದಿತ್ತು. ಅವರು ಮತ್ತೆ ನನ್ನ ಮಗಳು ಒಂದು ಸಾರಿ ಹೋದಾಗ ಅವಳಿಗೆ ವಿಪರೀತವಾದ ಕಿವಿ ನೋವು ಬಂದ್ಬಿಡ್ತು. ಅಂದು ದ್ವಾದಶಿ, ಆಚಾರ್ಯರು ಮಾತಾಡುವ ಹಾಗಿಲ್ಲ ಸಾಯಂಕಾಲ. ಆಗ ನಾವು ಪ್ರಾರ್ಥನೆಯನ್ನು ಮಾಡಿದೆವು. ಅವರು ಕೈಯಲ್ಲೇ ಸನ್ನೆ ಮಾಡಿದರು, ಏನೂ ಆಗುವುದಿಲ್ಲ ಹೋಗುವಂತ. ಅವರು ಹೇಳಿದ ಕ್ಷಣವೇ ನನ್ನ ಮಗಳಿಗೆ ಕಿವಿಯ ನೋವು ವಾಸಿಯಾಗಿ ನಾವು ಊರಿಗೆ ಬರುವವರೆಗೂ ಸ್ವಸ್ಥವಾಗಿ ನಿದ್ದೆ ಮಾಡಿಕೊಂಡೇ ಬಂದರು. ಈ ರೀತಿಯಾಗಿ ಆಚಾರ್ಯರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಸಹಾಯಕರಾಗಿದ್ದರು. ನಾವು ಒಂದು ಸಂದರ್ಭದಲ್ಲಿ ತಿರುನಕ್ಷರದಲ್ಲಿ ರಾಮಾಯಣ ಲೋಕಾರ್ಪಣೆ ಮಾಡಲು ಅವರು ಶ್ರೀ ರಂಗಪ್ರಿಯ ಮಹಾದೇಶಕಂದವರಿಂದಲೇ ಮಾಡಿಸಬೇಕೆಂದು ಅವರಿಗೆ ಮನಸ್ಸಿನಲ್ಲಿ ಒಂದು ಸಂಕಲ್ಪವಿತ್ತು. ಅವರು ಭರತನ ತರ ಯೋಗಿಯಾಗಿರುವುದರಿಂದ ಅವರಿಂದಲೇ ಅದನ್ನು ಲೋಕಾರ್ಪಣೆ ಮಾಡಬೇಕೆಂದು ಹೇಳುತ್ತಿದ್ದರು. ಆಗ ರಂಗಪ್ರಿಯ ಮಹಾದೇಶಕಂದವರು ವಿಜಯಯಾತ್ರೆಯಲ್ಲಿ ಸೇಲಂನಲ್ಲಿ ಎಲ್ಲೋ ಇದ್ದರು. ಅವರು ಬರುವುದು 9:30 ಸಮಯಕ್ಕೆ ಕಷ್ಟವಾಗಿರುತ್ತೆ ಎಂಬುದಾಗಿ ಕೆಲವು ಶಿಷ್ಯರು ಹೇಳದು, ಇಲ್ಲೇ ಬರುವಾರು, ಅವರು ಒಂದೇ ಬರುವಾರು ಎಂಬುದಾಗಿ ಆಚಾರ್ಯರು ಹೇಳಿದರು. ಆ ಹೇಳಿ 9:35 ಸರಿಯಾಗಿ ರಂಗಪ್ರಿಯ ಮಹಾದೇಶಕನ್ ಪ್ರತ್ಯಕ್ಷರಾದರು. ಅವರಿಂದಲೇ ರಾಮಾಯಣವು ಲೋಕಾರ್ಪಣೆಯಾಯಿತು. ಆಚಾರ್ಯರ ಸಂಕಲ್ಪ ಅಷ್ಟು ಬಲವಾದದ್ದು. ಮತ್ತೆ ನಾವು ಮೊದಲನೇ ಪುಸ್ತಕವಾದ ಮುಂದಕೋಪನಿಷತ್ತನ್ನು ಕನ್ನಡದಲ್ಲಿ ವ್ಯಾಖ್ಯಾನವನ್ನು ಬರೆದಾಗ ಆಚಾರ್ಯರನ್ನು ಮಂಗಳಾಶಾಸನವನ್ನು ಪ್ರಾರ್ಥಿಸಿದೆ. ಅವರು ನನ್ನಲ್ಲಿ ಬಹಳ ಅಭಿಮಾನದಿಂದ ನನಗೆ ಒಂದೇ ಮುಂದೆ ಒಂದು ಮಂಗಳಾಶಾಸನವನ್ನು ಕಳಿಸಿಕೊಟ್ಟರು. ಹೀಗೆ ಆಚಾರ್ಯರಲ್ಲಿ ಬಹಳಷ್ಟು ವೈಭವಪೂರ್ಣವಾದ ವಿಚಾರಗಳು ಬಹಳಷ್ಟು ಇದೆ. ನಾವು ಹೇಳುವುದಾದರೆ ಅದಕ್ಕೆ ಕೊನೆಯೇ ಇಲ್ಲ. ನಮಗೆ ಶರಣಾಗಿ ನನ್ನ ಧರ್ಮಪತ್ನಿಗೆ ಭರನ್ಯಾಸವಾದ ಮೇಲೆ ಪಾದಿಕೆಯನ್ನು ಪ್ರಾರ್ಥಿಸಲು ಸ್ವಾಮಿಗಳು ತಾವು ಧರಿಸಿ ನಡೆಸುತ್ತಿದ್ದ ಪಾದಿಕೆಯನ್ನೇ ನೀಡಿದರು. ನಾವು ಇದು ಚೆನ್ನಾಗಿದೆ, ಆಚಾರ್ಯರು ಉಪಯೋಗಿಸಬಹುದಲ್ಲ ಅಂದರೆ ಇದೇ ನಿನಗೆ ಕೊಡುತ್ತೇನೆ ತಗೋ ಎಂದು ಹೇಳಿ ನಡೆಯಿ ತಾವು ಉಪಯೋಗಿಸುತ್ತಿದ್ದ ಪಾದಿಕೆಯನ್ನೇ ನಮಗೆ ಕೊಟ್ಟರು. ಆ ರೀತಿಯಾಗಿ ಬಹಳವಾಗಿಯೂ ಅವರು ಶಿಷ್ಯರಲ್ಲಿ ಪ್ರೇಮವನ್ನು ಹೊಂದಿದ್ದರು. ಮತ್ತೆ ತಮ್ಮ 80ನೇ ವಯಸ್ಸಿನಲ್ಲಿ ತಿರುನಕ್ಷತ್ರ ಆರಾಧನೆಯಲ್ಲಿ ಮಾಸ ತಿರುನಕ್ಷತ್ರವನ್ನು ಪ್ರತಿ ತಿಂಗಳು ಒಂದೊಂದು ಊರಿನಲ್ಲಿ ಕೊಂಡಾಡಬೇಕೆಂದು ಸಮಿತಿಯು ನಿಶ್ಚಯಿಸಿತು. ಆಗ ಮೊದಲನೆಯ ಮಾಸ ತಿರುನಕ್ಷತ್ರವನ್ನು ನಮ್ಮ ಮನೆಯಲ್ಲಿ ನಡೆಸಿಕೊಡಬೇಕೆಂದು ಆಚಾರ್ಯರಲ್ಲಿ ಪ್ರಾರ್ಥಿಸಿದೆ. ಅವರ ಅನುಗ್ರಹದಿಂದ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಸಮ್ಮುಖದಲ್ಲಿ ಶ್ರೀ ರಂಗಪ್ರಿಯ ಮಹಾದೇಶಕಂದವರ ಸಮಿತಿಯಲ್ಲಿ ಶ್ರೀಕಾರ್ಯಂ ಅನಂತ ನರಸಿಂಹಾಚಾರ್ಯರ ಸನ್ನಿಧಿಯಲ್ಲಿ ಬಹಳಷ್ಟು ವಿದ್ವಾಂಸರು, ಬಹಳಷ್ಟು ವೇದಪಾರಾಯಣ ಪಂಡಿತರು ಮತ್ತು ದಿವ್ಯ ಪ್ರಬಂಧಗಳ ಪಾರಾಯಣ, ರಾಮಾಯಣ ಪಟ್ಟಾಭಿಷೇಕ ಇವೆಲ್ಲರ ಜೊತೆ ಆಚಾರ್ಯರ ತಿರುವಳಿಯ ಆರಾಧನೆ ಜೊತೆಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದೆಲ್ಲ ಆಚಾರ್ಯರ ಅನುಗ್ರಹದಿಂದಲೇ ಆಗಿರುವುದಾಗಿ ನಾನು ಹೇಳುತ್ತೇನೆ. ಆಚಾರ್ಯರಲ್ಲಿ ಬಹಳಷ್ಟು ವಿಷಯಗಳನ್ನು ಹೇಳುವುದಿದೆ, ಆದರೆ ಅವರು ಹೇಳುತ್ತಾ ಹೋದರೆ ಬಹಳಷ್ಟು ಕೊನೆಯೇ ಇಲ್ಲ. ಹೀಗೆ ಹೇಳಿ ನನ್ನ ಮಾತನ್ನು ಮುಡಿಸಿ ಉಪಸಂಹಾರವನ್ನು ಮಾಡುತ್ತೇನೆ. ಸಾಧಕನು ಆಶ್ರಯಿಸಬೇಕಾದ ಆಚಾರ್ಯರ ಲಕ್ಷಣಗಳನ್ನು ಶ್ರೀ ವೇದಾಂತ ದೇಶಿಗರು ತಮ್ಮ ನ್ಯಾಸವಿಂಶತಿ ಸ್ತೋತ್ರದ ಮೊದಲನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಸಂಗ್ರಹಿಸಿದ್ದಾರೆ. ಸಿದ್ಧಂ ಸತ್ಯ ಸತ್ಸಂಪ್ರದಾಯೇ ಸ್ಥಿರಧಿಯಂ ಅನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ಯಸ್ತ್ವಂ ಸತ್ಯವಾಚಂ ಸಮಯನಿಯತಯ ಸಾಧುವೃತ್ಯ ಸಮೇತಂ ಡಂಭಾಸೂಯಾದಿಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲುಂ ಸ್ಖಾಲಿತ್ಯೇಶಾಧಿತಾರಂ ಸ್ವಪರಹಿತತರಂ ದೇಶಿಕಂ ಬ್ರೂಷ್ಣುರೀಪ್ಸೇ. ಸ್ವಾಮಿ ದೇಶಿಕನ್ ಮೇಲಿನ ಶ್ಲೋಕದಲ್ಲಿ ಸಂಗ್ರಹಿಸಿರತಕ್ಕಂಥ ಎಲ್ಲ ಕಲ್ಯಾಣ ಗುಣಗಳಿಂದಲೂ ನಮ್ಮ ಪರಮಪೂಜ್ಯರಾದ ಸದಾಚಾರ್ಯರಾದ ಪರಮಹಂಸೇತ್ಯಾದಿ ಬರುವಾಕೋಟೆ ಶ್ರೀಮದ್ ಆಂಡಮನ್ ಶ್ರೀ ಶ್ರೀ ಗೋಪಾಲ ಮಹಾದೇಶಕನ ಸ್ವಾಮಿಯವರು ಅಲಂಕೃತರಾಗಿದ್ದರು. ಶ್ರೀ ಮಹಾಗೋಪಾಲ ಮಹಾದೇಶಕನ ಸ್ವಾಮಿಗಳು ಭವ್ಯ ಜಿಜ್ಞಾನ ವೈರಾಗ್ಯ ನಿಷ್ಠೆಗೆ ಪ್ರಸಿದ್ಧವಾದಂತಹ ಶ್ರೀ ಪೌಂಡರೀಕಪುರಂ ಆಶ್ರಮದ ಪೂರ್ವಾಚಾರ್ಯರ ಸಂತತಿಯಲ್ಲಿ ಪೀಠವನ್ನು ಅಲಂಕರಿಸಿದ್ದರು. ಸತ್ಸಂಪ್ರದಾಯದ ಮಾರ್ಗದಲ್ಲಿ ವೇದ ಇತಿಹಾಸ ಪುರಾಣ ಧರ್ಮಶಾಸ್ತ್ರ ವೇದಾಂತ ಹಾಗೂ ಇತರ ಅವಶ್ಯಕ ಗ್ರಂಥಗಳನ್ನು ತಮ್ಮ ಆಚಾರ್ಯರ ಸಾನ್ನಿಧ್ಯದಲ್ಲಿ ಅಧ್ಯಯನ ಮಾಡಿದ್ದರು. ಜ್ಞಾನಕ್ಕೆ ಅನುಗುಣವಾದ ಬ್ರಹ್ಮನಿಷ್ಠೆ, ಸತ್ಯಗುಣ ಸಂಪೂರ್ಣರಾಗಿ ಎಲ್ಲರನ್ನೂ ಆಕರ್ಷಿಸುವಂತಹ ತೇಜಸ್ಸಿನಿಂದ ಕೂಡಿದ್ದರು. ಶಿಷ್ಯರಿಗೆ ಸಂಪ್ರದಾಯದ ಅನುಷ್ಠಾನವನ್ನು ಧರ್ಮ ಮಾರ್ಗದಲ್ಲಿ ಪ್ರವರ್ತಿಸುವ ರೀತಿಯನ್ನು ತಮ್ಮದೇ ಆದ ಪ್ರಭಾವಶಾಲಿಯಾಗಿಯೂ ಮನಸ್ಸಿಗೆ ಹಿತವಾಗಿಯೂ ಇರುವ ರೀತಿಯಲ್ಲಿ ಉಪದೇಶಿಸುತ್ತಿದ್ದರು. ಆಶ್ರಮದಲ್ಲಿ ಶಿಷ್ಯರಿಗೆ ಸಂಪ್ರದಾಯ ಗ್ರಂಥಗಳ ಕಾಲಕ್ಷೇಪವನ್ನು ಸತತವಾಗಿ ಅನುಗ್ರಹಿಸಿದ್ದಾರೆ. ರಾಮಾಯಣ ಅನುವಾದವನ್ನು, ರಹಸ್ಯ ತ್ರೇಸಾರದ ಗ್ರಂಥದ ವ್ಯಾಖ್ಯಾನವನ್ನು, ಅನೇಕ ಗ್ರಂಥಗಳನ್ನು ರಚಿಸಿ ಸಂಪ್ರದಾಯ ಪ್ರವೃತ್ತಿಗೂ ಶಿಷ್ಯರ ಉಜ್ಜೀವನಕ್ಕಾಗಿಯೂ ಪರೋಪಕಾರವನ್ನು ಮಾಡಿದ್ದಾರೆ. ತಿರುಪ್ಪಾವೈಪಾಶುರುಗಳ ಅರ್ಥವನ್ನು, ಪಾದುಕಾಸಹಸ್ರ ಸ್ತೋತ್ರ ವ್ಯಾಖ್ಯಾನವನ್ನು ಒಳಗೊಂಡಂತೆ ಅನೇಕ ಧ್ವನಿ ಸುರುಳಿಯ ಮೂಲಕ ಶಿಷ್ಯರಿಗೆ ಅನುಗ್ರಹಿಸಿದ್ದಾರೆ. ಶಿಷ್ಯರ ಮೇಲಿನ ಪ್ರೀತಿ ವಾತ್ಸಲ್ಯದಿಂದ ಸಂಪೂರ್ಣ ಸೌಲಭ್ಯ ಪರಿಪೂರ್ಣರಾಗಿ ಎಲ್ಲರೊಂದಿಗೂ ಬಹಳ ಆತ್ಮೀಯವಾಗಿ ಸಂಭಾಷಿಸುತ್ತಾ ಆಚಾರ್ಯರ ಅನುಗ್ರಹವನ್ನು ಎಂದೆಂದೂ ಮರೆಯದ ಹಾಗೆ ಮನಸ್ಸಿನಲ್ಲಿ ನೆಲೆಸಿರುವರು. ಶಿಷ್ಯರು ಮಾಡುತ್ತಿರುವ ತಪ್ಪುಗಳನ್ನು ಬಹಳ ತಾಳ್ಮೆಯಿಂದ ಆತ್ಮೀಯ ಭಾವದಿಂದ ತಿದ್ದುತ್ತಿದ್ದರು. ವ್ಯಾಸ ವಸಿಷ್ಠ ಶುಕಾರಿ ಮುನಿಗಳ ಕಾಲದಲ್ಲಿ ನಾವು ಇದ್ದೇವೋ ಇಲ್ಲವೋ, ಆದರೆ ಈ ಜನ್ಮದಲ್ಲಿ ಇವರಂತಹ ಬ್ರಹ್ಮನಿಷ್ಠರಾದ ಪರಮಪೂಜ್ಯರಾದ ಆಚಾರ್ಯರ ಪ್ರಾಪ್ತಿಯು ಪರಮಾತ್ಮನ ಅನುಗ್ರಹದಿಂದ ನಮ್ಮ ಪೂರ್ವಜನ್ಮದ ಸುಕೃತದಿಂದ ಆಗಿರುವುದು ನಮ್ಮ ಭಾಗ್ಯ ವಿಶೇಷ. ಇಂತಹ ಪರಮಾಚಾರ್ಯರನ್ನು ಅನುಗ್ರಹಿಸಿದ್ದಕ್ಕೆ ಶ್ರೀರಂಗದ ದಿವ್ಯ ದಂಪತಿಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಭಗವದ್ಗೀತೆಯಲ್ಲಿ ಹೇಳಿದಂತೆ, ಮಚ್ಚಿತ್ತ ಮದ್ಗರ ಪ್ರಾಣ ಬೋಧಯಂತಿ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅನ್ನುವ ಹಾಗೆ, ಇವರ ಕಥೆಯಂತಶ್ಚ ಮಾಂ ನಿತ್ಯಂ, ಇವರ ಕಥೆಯನ್ನು ದಿನವೂ ನೆನೆಸಿಕೊಂಡು ನಾವು ತುಷ್ಯಂತಿ ಚ ರಮಂತಿ ಚ ಎಂಬುದಾಗಿ ಶಿಷ್ಯರುಗಳು ಸಂತೋಷದಿಂದ ಪುಲಕಿತರಾಗುತ್ತೇವೆ. ಸಂಜಯನು ಹೇಳಿದಂತೆ, ತಚ್ಚ ಸಂಸೃತ್ಯ ಸಂಸೃತ್ಯ ರೂಪ ಮಧ್ಯದ್ಭುತಂ ಹರೇ ವಿಸ್ಮಯೋಮೇ ಮಹಾನ್ ರಾಜಾನ್ ಹೃಷ್ಯಾಮೀಚ ಪುನಃ ಪುನಃ ಎನ್ನುವ ಹಾಗೆ, ನಾವು ಇವರ ಒಂದು ವೈಭವವನ್ನ ನೆನೆಸಿ ನೆನೆಸಿಕೊಂಡು ವಿಸ್ಮಯೋಮೇ ಮಹಾನ್ ರಾಜಾನ್ ಹೃಷ್ಯಾಮೀಚ ಪುನಃ ಪುನಃ ಅಂದ ಹಾಗೆ ಪುನಃ ಪುನಃ ಸಂತೋಷದಿಂದ ಪುಳಕಿತರಾಗಿ ನಾವು ಎಂದೆಂದಿಗೂ ಸಂತೋಷವಾಗಿರಬಹುದು. ಅವರ ಅನುಭವವು ಎಂದೆಂದೂ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಹಾಗೆಯೇ ಉಳಿದಿದೆ. ಅವರಿಲ್ಲವೆಂಬುವ ಭಾವವೇ ಇಲ್ಲ. ಅವರು ನಮ್ಮಲ್ಲಿ ಎಂದೆಂದಿಗೂ ಜೊತೆಯಲ್ಲೇ ಇರುವರು. ನಾವು ಮನಸ್ಸಿನಲ್ಲಿ ನೆನೆಸಿದಾಗ ಬರುವರು. ಅಂತಹ ಪರಮಾಚಾರ್ಯರ ಒಂದು ವಿಚಾರವನ್ನು ಇಂದು ನಾನು ಹಂಚಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟ ಶ್ರೀಮದ್ ಪೌಂಡರೀಕಪುರಂ ಆಶ್ರಮದ ಎಲ್ಲಾ ಕಾರ್ಯಕರ್ತರಿಗೂ ನನ್ನ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಶ್ರೀಮದೇ ಗೋಪಾಲ ದೇಶಿಕ ಮಹಾದೇಶಿಕಾಯ ನಮಃ. ಶ್ರೀಮದೇ ಶ್ರೀನಿವಾಸ ಮಹಾದೇಶಿಕಾಯ ನಮಃ. ಶ್ರೀಮದೇ ನಿಗಮಾನಂದ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.